ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಹೇ, ಎಲ್ಲಿಗೆ ಹೋಗ್ತಿದ್ಯಾ? ಇಷ್ಟೆಲ್ಲ ಸ್ಟಾಕ್ ಮೆಟ್ರೋ ಹೋಲ್ಸೇಲ್ ಇಂದ ಈಗ ತಾನೇ ತಂದೆ ಅಲ್ವಾ? ಮತ್ತೆ ಮೆಟ್ರೋ ಹೋಲ್ಸೇಲ್ ಹೋಗ್ತಿದ್ದೀನಿ. ಮತ್ತೇನಾ, ಯಾಕೆ? ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸ್ಟಾಕ್ ಸಿಗಲ್ಲ, ಸಿಗುತ್ತಾ ಹೇಳು. ಹೌದು ಹೌದು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಮಸ್ಕಿ ತಾಲೂಕು ಅಂಕುಶದೊಡ್ಡಿ ಗ್ರಾಮದ ಕೃಷಿಕರಾದ ಬಸಮ್ಮ ಮತ್ತು ಬಸವರಾಜ್ ಅವರ ಪೇರಳೆ ಬೇಸಾಯದ ಅನುಭವಗಳನ್ನ, ಪೇಟೆ ಧಾರಣೆ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಕೃಷಿ ರಂಗದಲ್ಲಿ ರಾಯಚೂರಿನ ನರಸಿಂಹಲು ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಈಗ ಮೊದಲಿಗೆ ಕೇಳಿ ಮಸ್ಕಿ ತಾಲೂಕು ಅಂಕುಶದೊಡ್ಡಿ ಗ್ರಾಮದ ಕೃಷಿಕರಾದ ಬಸಮ್ಮ ಮತ್ತು ಬಸವರಾಜ್ ಅವರ ಪೇರಳೆ ಬೇಸಾಯದ ಅನುಭವಗಳನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕೃಷಿ ಮಹಿಳೆ ಭಾಳಷ್ಟು ಕೃಷಿಯಲ್ಲಿ ಹೆಣ್ಮಕ್ಕಳು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಬಂದರೆ ಹೆಚ್ಚಾಗಿ ಎಲ್ಲ ಹೊಲದ ಕೆಲಸ ಮಾಡುವಂಥವರು, ಹೊಲದಲ್ಲಿ ಏನೇನು ಮಾಡಬೇಕು ಏನಿಲ್ಲ ಅಂತಕ್ಕಂಥ ಜವಾಬ್ದಾರಿಯನ್ನು ತಗೊಂಡು ಹೋಗುವಂಥವರು ಹೆಣ್ಮಕ್ಳು ಅಂತ ಹೇಳ್ಬೋದು. ಇವತ್ತು ಕೃಷಿ ಮಹಿಳೆ ಮಸ್ಕಿ ತಾಲೂಕು ಅಂಕುಶದೊಡ್ಡಿ ಗ್ರಾಮದ ಕೃಷಿ ಮಹಿಳೆ ಬಸಮ್ಮ ಅಂತೇಳಿ. ಇವರು ಸಾಕಷ್ಟು ಕಷ್ಟಪಟ್ಟು ಪರಿಶ್ರಮ ಪಟ್ಟು 2 ಎಕರೆ ಭೂಮಿಯಲ್ಲಿ ಸ್ವಂತ ಎಲ್ಲ ನೀರಾವರಿಯನ್ನು ಮಾಡಿಸಿಕೊಂಡು ಪೇರು ಬೇಸಾಯ ಮಾಡ್ತಿದ್ದಾರೆ. ಜೊತೆಗೆ ಒಂಥರ ಇವ್ರದ್ದು ಸಮಗ್ರ ಕೃಷಿ ಅಂತ ಹೇಳ್ಬೋದು. ಆಕಳ ಸಾಕಾಣಿಕೆ ಇದೆ, ಕೋಳಿ ಸಾಕಾಣಿಕೆ ಮಾಡಿದ್ದಾರೆ, ಹಣ್ಣಿನ ಬೆಳೆಗಳು ಮತ್ತು ಹೊಲಸುತ್ತರೂ ಕೆಲವೊಂದು ತೆಂಗಿನ ಗಿಡಗಳು, ಸಾಗುವಾನಿ ಗಿಡ, ಹೀಗೆ ಹಲವಾರು ಗಿಡಗಳನ್ನು ಹಚ್ಕೊಂಡಿದ್ದಾರೆ ಮತ್ತು ಮಾವು ಹಣ್ಣಿನ ಬೆಳೆಗಳನ್ನ ಅಲ್ಲೊಂದು ಇಲ್ಲೊಂದು ಗಿಡಗಳನ್ನು ಸಹ ಹಚ್ಕೊಂಡಿದ್ದಾರೆ. ಬಸಮ್ಮ ಅವರು ಯಾವ ರೀತಿ ಈ ಒಂದು ತೋಟ ಮಾಡಿದರು, ಹೇಗೆ ಕಷ್ಟಪಟ್ಟರು, ಏನೇನು ಮಾಡ್ತಾರೆ, ಆಳು ಹಚ್ಚಲಾರ್ದೆ ಸ್ವಂತ ಕೆಲಸವನ್ನು ಮಾಡಿಕೊಂಡು 2 ಎಕರೆ ಭೂಮಿಯಲ್ಲಿ ನೀರಾವರಿಯನ್ನು ಮಾಡಿಕೊಂಡು ಉತ್ತಮ ಆದಾಯವನ್ನು ಪಡೀತಿದ್ದಾರೆ ಬಸಮ್ಮ ಅವರು. ಅವರ ಒಂದು ಯಾವ ರೀತಿ ಅಭಿವೃದ್ಧಿ ಆದರೂ, ಯಾವ ರೀತಿ ಬೆಳೆದು ಬಂದರು ಅಂತಕ್ಕಂಥ ಅವರ ಒಂದು ಅನುಭವ ಕಥೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಬಸಮ್ಮ ಅವರು ಹೇಳಿ, ನಿಮ್ಮ ಊರೇನು, ನಿಮ್ಮ ಮೂಲ ಉದ್ಯೋಗ ಏನು, ಹೇಗೆ ಬೆಳೆದು ಬಂದ್ರೆ ನೀವು, ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು, ಸ್ವಲ್ಪ ಇವರಾಗಿ ಹೇಳಿ. ನಮಗೇನು ಗೊತ್ತಿದ್ದಿಲ್ಲರಿ ಸರ, ನಮ್ಮಪ್ಪ ನಮ್ಮವನು ಕೂಲಿ ಮಾಡೋದ್ರಿ ಸರ. ನಾವು ಹುಟ್ಟುತ್ತಲೇ ನಮ್ಮದು ತೋಟನ ಐತ್ರಿ ಸರ, ಮತ್ತೆ ಇಲ್ಲಿ ಬಂದನೂ ತೋಟನ ಐತ್ರಿ ಸರ. ನೀರಾವರಿ ದುಡ್ದನ್ರಿ, ಬಂದು ಮಂದಿದ್ರಾಗ ಎಲ್ಲಿ ದುಡಿಯೋದಂತ ಇಟ್ಟು ಮಾಡ್ಕೊಂಡಿರಿ ಸರ. ನಮ್ಮ ತಿಳಿದಷ್ಟು ನಾವು. ಎಷ್ಟಮ್ಮ ನೀನು ಗಂಡನ ಮನೆಗೆ ಬಂದ್ಮೇಲೆ ಹೊಲ ಎಷ್ಟು, ಏನು ಅಭಿವೃದ್ಧಿ ಮಾಡ್ಕೊಂಡಿಲ್ಲಿ ಬಂದ್ಮೇಲೆ? ಇದಷ್ಟೇ ರೀ ಸರ, ನಮ್ಗೆ 2 ಎಕರೆ ಅಷ್ಟೇ ರೀ ಸರ. ನಾವು ಹಿಂಗೆ ಹೊರಗೆ ಬಂದಿರಿ ಸರ್, ನಮಗೇನೆಲ್ಲ ದುಡ್ದು ಮಾಡ್ಕೊಂಡಿವ್ರಿ ಸರ. ನಾವು ಈಗ 25 ವರ್ಷ ಆದ್ರೂ ಅವರು ಸಾಲಿಗೆ ಅಧ್ಯಕ್ಷ ಮಾಡಿದಲ್ಲಿಂದ ಊರು ಸೇರಿದ್ರಿ ಸರ್. ಬರೇ ನೀರಾವರಿನ ದುಡಿದ್ರಿ ಸರ್, ಒಬ್ಬರ ಮನೆ ಸಂಬಳ ದುಡಿದ್ರಿ, ನೀರಾವರಿ ದುಡಿದವ್ರಿ, ಮೇಸ್ತ್ರಿ ಕೆಲಸ ಮಾಡಿಸ್ತಿದ್ರಿ, ಮಂದಿ ಕಟ್ಕೊಂಡೋಗಿ ಅದನ್ನು ಬಿಟ್ರಿ. ಮತ್ತೆ ಈ ಸಾಲ್ಗೆ ಅಧ್ಯಕ್ಷ ಮಾಡಿಬಿಟ್ರಲ್ರಿ, ಮತ್ತೆ ಈಗ ಉಪ್ಪೆನೆ ನಡೆಯದ ಹೆಂಗ್ರಿ ನಮ್ಮ ಮನೇದು? ಅದಕ್ಕೆ ಇದನ್ನ ತೋಟ ಮಾಡಿಬಿಟ್ರಿ ಸರ, ನಿಷ್ಠ ಮಾಡ್ಕೊಂಡು ಹೊಂಟಿ ನೋಡ್ರಿ. ಮೊದಲೆಲ್ಲ ಇದು ತೋಟ ಇರಲಿಲ್ಲ ನಿಮ್ದು? ಮೊದಲ ಇತ್ತು, ನಾವು ಬಂದಾಗಿತ್ತು ಬಾಯಿ ಇತ್ತು ರೀ ಸರ, ಅದು ಬಾಯಿ ಮುಚ್ಚಿಬಿಟ್ರಿ. ನಮ್ಮ ಮಾವನ ಹೊಲ್ದಾಗಿತ್ತು ನಳ್ಳತ್ನಲ್ದಾಗ, ಈಗ ಯಾರ್ಯಾರು ಪಟ್ಯಾಗ ಅವ್ರು ಬೋರ್ ಹಾಕ್ಸ್ಕೊಂಡ್ಬಿಟ್ಟಿವ್ರಿ ಸರ. ಬೋರ್ ಹಾಕ್ಸ್ಕೊಂಡು ಯಾಡದವ್ರಿ ಸರ್ ಈ ಹೊಲ್ದಾಗ ಬೋರ್. ಒಂದು ಏನೈತೆ ಮಾಹಿತಿ ಗೊತ್ತಲ್ಲಾರ್ದಾರಿ ಸರ, ನಾನು ಮತ್ತೆ ತಿಳುವಳಿಕಿಲ್ದ ಕಾಯಿ ಹೊಡೆದನ್ರಿ ಸರ. ಬೋರ್ ಹಾಕ್ಸಾಗ ಅದು ನೀರು ಕಮ್ಮಿ ಆಗ್ಬಿಟ್ಟು ಮತ್ತೊಂದು ಹಾಕ್ಸ್ಯಾರ ರೀ. ಎರಡ್ರದ್ದು ಒಂದಕ್ಕೆ ಕಲೆಕ್ಷನ್ ಕೊಟ್ಟಿವ್ರಿ, ಒಟ್ಕಾಯಿಸಿ ಎಷ್ಟು ಮಾಡ್ಕೊಂಡು ಹೋಗ್ತದೆ ನೋಡ್ರಿ. ಈಗ ತೋಟ ಮಾಡಿ ಇದು ಬೋರ್ ಹಾಕಿಸಿ ಎಷ್ಟು ವರ್ಷ ಆತಿ? 4-5 ವರ್ಷ ಆತನ. ತೋಟ ಏನು ಬೋರ್ ಹಾಕ್ಸಿದ ಮೇಲೆ ಏನು ಬೆಳೆಗಳನ್ನು ಬೆಳೆದ್ರ ಚಾಲು ಮಾಡಿದ್ರಿ? ನಾವು ಮೊದ್ಲರಿ ಸೂರ್ಯಪ್ಪನ ರೀ, ಚೆಜ್ರಿ, ತೊಗರಿ ಸರ, ಇಂಥದ್ದು ಮಾಡಿದ್ರಿ, ಶೇಂಗಾ ಇಂಥದ್ದು ಮಾಡಿವ್ರಿ ಸರ. ಎಂತ ಇಲ್ಲಾಂದ್ರು ವರ್ಷಕ್ಕೆ ಒಣ ಮಾಲ್ ಅಂದ್ರೆ 1.5 ಲಕ್ಷ ರೂಪಾಯಿ ತೆಗಿತಿದ್ದೇನೆ ರೀ ಸರ್. ಹ್ಞೂ ರೀ, ಒಂದು 10 ಚೆಜ್ಜಿಗೈತ್ರಿ, 85,000 ರೂಪಾಯಿ ಸೂರ್ಯಪ್ಪನ ಶೇಂಗಾಗೈತ್ರಿ, 55,000 ರೂಪಾಯಿ ಸೂರ್ಯಪ್ಪನ ತೆಗ್ದೇನೆ ರೀ, ವರ್ಷದಾಗ 2 ಪಿಕ್ ತೆಗ್ದಾರ. ಹ್ಞೂ ರೀ, ಈ ಗಿಡ ಮಾಡಿದ ನನಗೆ ತ್ರಾಸ ಆಗೈತ್ರಿ ಅಂದ ಕೆಲಸ ಮಾಡಕ್ಕೆ. ಗಿಡ ಇದು ಪೇರು ಅನ್ನ 2 ಎಕರೆದಲ್ಲಿ ಹಚ್ಚಿ ಅಮ್ಮ, ಎಷ್ಟು ಗಿಡ ಕುಂತಾವ 2 ಎಕರೆದಾಗಿ? ಅವು 1,000 ಗಿಡ ಕುಂತ ಬಿಡ್ರಿ. ಹ್ಞೂ ರೀ, 1,100 ಚಿಲ್ಲರ ಅದಾವ್ರಿ, ಹೊಸು ಬಂತ್ರಿ ಸರ. ಈಗ ಅದ್ರಾಗ ಹೋದಲ್ಲೇ ಮತ್ತೆ 800 ತರಿಸಿ ಹಚ್ಚಿದ್ದೇನೆ ರೀ. ಅವ್ನು 50 ರೂಪಾಯಿ ಒಂದು ಹಾಕ್ಯಾರಿ, ಇವ್ನು 45 ರೂಪಾಯಿ ಒಂದು ಹಾಕ್ಯಾರಿ ಸರ್. ತೆಂಗಿನ ಸೇಸಿ 60-70 ಹಾಕ್ಯಾರಿ ಸರ್. ಈಗ ಹಚ್ಚಿ ಎಷ್ಟು ವರ್ಷ ಪೇರು ಇದು? 2 ವರ್ಷ ಆಯ್ತ್ರಿ ಸರ್. ಅಂದ್ರೆ ಈಗ ಕಾಯಿ ಪ್ರಾರಂಭ ಆಗಿದೆ? ಹ್ಞೂ ರೀ ಸರ್. ಒಮ್ಮೆ ಏನೈತೆ ಪಸ್ಟ್ನೇ ಹಣ್ಣು ಮಂದಿಗೆ ಕೊಟ್ಟಿವ್ರಿ, ಒಂದು 10 ಪೈಸೆ ತೊಗೊಂಡಿಲ್ರಿ. ಮಠಕ್ಕೆ ಹೋಗಿ 101 ಹಣ್ಣು ಮುಡಿಸ್ಬಂದು ಮಂದಿಗೆ ದಾನ ಮಾಡೇವ್ರಿ. ಈ ಸತ್ಯಕ್ಕೆ ಏನೈತೆ ಮಾರಕ್ಕೆ ಹಚ್ಚಿನಿ ನೋಡ್ರಿ ಸರ್. ಅರ್ಧ ಮಂದಿ ತಿಂತಾರೆ, ನಾವು ಬೇಡ ಅನ್ನಲ್ರಿ ಯಾರಿಗೆ. ಹ್ಞೂ, 3 ಹಸಿಮೆ ಪುಟ್ಟು ಅದು ಕೊಡ್ತೇನ್ರಿ ಸರ್. ಹಾಂ, ಈಗ ನೋಡಮ್ಮ ಪೇರು ಹಚ್ಚಿ ಎಲ್ಲ ಕಾಯಿ ಭಾಳ ಚೆನ್ನಾಗಿದೆ. ಪೇರು ಗಿಡ 2 ವರ್ಷದ ಗಿಡ ಅಂದರೆ ಭಾಳ ಚೆನ್ನಾಗಿ ಗಿಡ ಬೆಳೆದಿದೆ. ಏನು ಇದಕ್ಕೆಲ್ಲ ಇಷ್ಟು ಬೆಳಿಬೇಕಾದ್ರೆ ಯಾವ ರೀತಿ ಮೆಹನತ್ ಮಾಡಿ ಏನೇನು ಗೊಬ್ಬರ ಅದು ಹಾಕಿರಿ? ಗೊಬ್ಬರ ಸರ, ಎರಿವಂಡು ಎರಿಸಿವ್ರಿ ಸರ್, ಕುರಿ ಗೊಬ್ಬರ ಹಾಕಿವ್ರಿ, ಎಂಡಿ ಗೊಬ್ಬರ ಹಾಕಿವ್ರಿ, ಬರೀ ಇದನ್ನ ಜೀವಾಮೃತನ ಭಾಳ ಹಾಕಿನ್ರಿ ಸರ್. ಹ್ಞೂ, ಜೀವಾಮೃತ ಅಂತಂದ್ರೆ ಹೇಗೆ? ಮನೆಯಲ್ಲಿ ಆಕಳುಗಳದಾವ, ಹೇಗೆ ಏನೇನು ಯಾವ ಥರ ಮಾಡ್ತಾರೆ ಜೀವಾಮೃತವನ್ನು? ನಾವು ಎಲ್ಲ ಥರದ ಇಟ್ಟರಿ ಸರ. ಈಗ ಬೆಲ್ಲ ರೀ ಸರ, ಹಳೆ ಬೆಲ್ಲ ರೀ. ಈಗ ಆಕಳದ ಗೋಮಂತ್ರ ರೀ, ಕಲಿಸಿ ಅಂದ 7 ದಿನ ಕೊಳಿ ಇಡ್ತಂದ್ರಿ, ಕೊಳಿ ಇಟ್ಟು ಕಲಿಸಿ ಹಾಕ್ತಿದ್ದೀನಿ ರೀ. ಎಂಡಿ ಉಚ್ಚಿ ಕಲಿಸಿ ಕಲಿಸಿ ಅವ್ರ ಬೆರಲ್ನೇ ಸುರಿ ಬಿಡಾಕ್ರಿ. ಹ್ಞೂ, ಅಷ್ಟು ಕಲಿಸಿ ನಿಮ್ಮ ಅವ್ರ ಸರ್ನ ಏನಾರು ಎಣ್ಣೆ ಕೊಟ್ರಂದ್ರೆ ಅದನ್ನು ಬೆರಲ್ನೇ ಕೊಳಿ ಇಟ್ಟು ಹಾಕಾಕ್ರಿ. ನಾನು ಏನು ಗಿಡಕ್ಕೆ ಎಷ್ಟು ಹಾಕ್ತಿದ್ರಿ ಅದನ್ನು? 1 ಲೀಟ್ರ್ ರೀ ಸರ್. ಹ್ಞೂ ರೀ, ಹ್ಞೂ ರೀ ಸರ್. 2 ಬ್ಯಾರಲ್ ಮಡ್ಕೊಂತಿದ್ದೇನೆ ರೀ ಮಂದಾಗ. ಅನ್ನೇಂತೆ ಬಳಸ್ಕೊಂಡು ಬಳಸ್ಕೊಂಡು ಮತ್ತೆ ನೀರು ಹಾಕ್ಯಂದು 1 ಲೀಟ್ರ್ ಹಾಕ್ಯಂಡ್ರಿ. ಮತ್ತೆ ಗೊಬ್ಬರ ಅದು ಏನೇನು ಮೇಲ್ಗಡೆ ಗೊಬ್ಬರ? ಮೇಲ್ಗೊಬ್ಬರ ಅವರು ಕೊಟ್ಟಿದ್ದಾರೆ ಸರ್. ಅನ್ನ ಇಟ್ಟನಂದ್ರಿ 3-4 ದಿನ ಸೊರಣಿ ಇಲ್ಲರ ಮಕ್ಕಂದಿನ್ರಿ ಸರ್, ಮೈಗೆತ್ತಿ ಚಾಪುಡಿ ಅಂತದ್ರಿ ಅದು. ಹ್ಞೂ, ಅಂಥ ಗೊಬ್ಬರ ಕೊಡ್ತಿದ್ದಾರೆ ಅವ್ರು ಆಫೀಸ್ನ್ಯಾರ. ಇಲ್ಲೇ ಇಲ್ಲೇ ಐತ್ರಿ ಗೌಡ್ರಲ್ಲಿ, ಇಲ್ಲಿ ಕಾಣತ್ರಿ ಕಿಟಕಿ ನಿಂತು ನೋಡಿದ್ರ. ಎರೆಹುಳು ಗೊಬ್ಬರ ಕೊಟ್ಟಿಲ್ರಿ ಸರ್, ನಾವು ಕೊಟ್ಟಿಲ್ರಿ. ಮೊದ್ಲು ಹೊರವಲ್ಕ ಹಾಕಿವ್ರಿ ಸರ್, ಈ ಗಿಡ ಹಚ್ಚಿಂದ ಕೊಟ್ಟಿಲ್ರಿ ನಾ. ಅಂದ್ರೆ ಅಂತ ಹುಳ ಮೇಯ್ ಅಂತದ್ದು ಅವ್ರ ಗೊಬ್ಬರ ಕೊಟ್ರಿ ಚಾಪುಡಿ ಅಂತದ್ದು. ಹ್ಞೂ, ಹುಳ ಬೀಳಾರ್ದಂಗೆ ಸರ್. ಈಗ ಮನೆಯಲ್ಲಿ ದನಗಳನ್ನ ಸಾಕಾಣಿಕೆ ಮಾಡಿರಿ, ನಮ್ಮ ಏನೇನು ದನ ಅದಾವ, ಏನೇನದ ಮತ್ತೆ ನಿಮ್ಮ ಒಕ್ಕಲ್ತನ ಜೊತೆ? ಒಕ್ಕಲ್ತನ ಜೊತೆ ಎಲ್ಲ ಒಕ್ಕಲ್ತನ ಸಾಮಾನು ಓಸು ಮಾಡಿಸ್ಯಾರ ರೀ. ಆದ್ರೇನ ಈಗ ಆಕಳ ಅದೊಂದು ಓರ್ರಿ, ಒಂದು ಮೊಣಕೈತಿ ರೀ, ಈಗ ಒಂದೆರಡು ನಾಯಿ ಅದಾವ ರೀ, ಬೆಕ್ಕ ಇದಾವ, ಇವು ಕೋಳಿ ಅದಾವ ರೀ ಸರ್. ಕೋಳಿ ಒಂದು 30 ಮೇಲೆ ಅದಾವ ರೀ ಸರ್. ಇವು ಸೇಬ್ಸಿರ ಒಂದು 50 ಕೋಳಿ ಆತ. ಅಂದ್ರೆ ಕೋಳಿ ಅಂದ್ರೆ ಜವಾರಿ ಕೋಳಿನ? ಜವಾರಿ ಕೋಳಿ ರೀ ಸರ್. ಮೊಟ್ಟೆ ಅದು ಬರ್ತಿರ್ತಾವ ಜವಾರಿ ಕೋಳಿ? ಹ್ಞೂ ರೀ ಸರ್, ಬರ್ತಾವ್ರಿ ಸರ್. ಮೊಟ್ಟೆ ಮಾರ್ತೀರಿ? ಮಾರ್ತೀವ್ರಿ ಸರ್, 10 ರೂಪಾಯಿ ಒಂದು ಕೊಡ್ತೇನ್ರಿ ಸರ್. ಹಾಲು ಹೈನು ಎಮ್ಮೆ ಕಟ್ಟಿ ಹಾಲದು ಮಾರ್ಬೋದಾಗಿತ್ತು ಇನ್ನು ನೀವು? ಒಬ್ಬೇಕೇನ್ರಿ ಸರ್, ಎಮ್ಮೆ ಕಟ್ಟಿ ಹಾಲು ಯಾವ ಮಾರ್ಲಿ, ಇದಾರ ಆಗಡಾಗ ಒದ್ರಾಡ್ತೇನ್ರಿ, ಏನ್ ಮಾಡಂದ್ರಿ ಸರ್. ಈಗ ಆಕಳ ಅಂತಂದ್ರೆ ಆಕಳದು ಹಿಂಡ್ತಿರ್ತಾವ, ಹಾಲದು ಏನ್ ಮಾಡ್ತಿರಿ ಮತ್ತೆ ಹೇಗೆ ಊಟ ಮಾಡ್ತಾರ? ನಾವು ಕೊಟ್ಟಿಲ್ ರೊಕ್ಕ ಪಕ್ಕ ಕೊಟ್ಟಿಲ್ರಿ ಸರ್, ಬರೀ ಕರೆಕ್ಟ್ ಬಿಟ್ಬಿಡ್ತಾರ ನಮ್ ಬೇಕಾದಷ್ಟು ಹಿಂಡ್ಕೊಂಡ. ಹ್ಞೂ ರೀ ಸರ್. ಹೊರಿಕರ ಅದು ಅಂದ್ರೆ ಒಳ್ಳೆ ಕಿಮ್ಮತ್ತನು ಬರ್ತಾವ? ಈ ನೋಡ್ರಿ ನಾ ವರ್ಷದಿಲ್ರಿ, ನಿನ್ನ 10,000 ರೂಪಾಯಿ ಕೇಳೋಗ್ಯಾರಿ ಸರ್. ಹ್ಞೂ ರೀ ಸರ್. ಒಳ್ಳೆ ಜಾತಿ ಹೋರಿ ಬಂದ್ರೆ ಒಳ್ಳೆ ರೊಕ್ಕ ಬರ್ತಾವ? ಹ್ಞೂ ರೀ ಸರ್. ಅದಕ್ಕೇನೋ ಸ್ವಲ್ಪ ಸುಳಿ ಸುಮಾರು ಐತೆ ಅಂತಾರೆ ಕೊಟ್ಟು ಬಿಡಕ. ಈಗ ಮುಖ್ಯವಾಗಿ ಪೇರು ಪ್ರಾರಂಭ ಆಗಿದೆ ಕಾಯಿ, ಹೇಗೆ ಕಾಯಿ ಮಾರಾಟ ಆಗ್ತಾ ಇದೆ, ಹೇಗೆ ಎಷ್ಟುದು ರೊಕ್ಕದ ದಾತಿ ಕಾಯಿ? ಅವ್ನ ರೊಕ್ಕ ಎಣಿಸಿಲ್ರು, ಅವ್ರೇನು 10 ಪೈಸೆ ಇಸ್ಕೊಂಡಿಲ್ರಿ ಸರ್. ನಾವು ಹಂಗ ಡಬ್ಬೆಗೆ ಹಾಕಿಟ್ಟು ಎಣಿಸಿಲ್ರಿ, ನಾ ಅಷ್ಟು ಮಾಲಾಗಿಂದ ಎಣಿಸ್ಬೇಕಂತ ಹಂಗ ಇಟ್ಟಿನ್ರಿ ಸರ್. ಖರ್ಚಿಗೆ ಅದು ಹೆಂಗ್ ಮಾಡ್ತೀರಿ? ಖರ್ಚಿಗೆ ದುಡಿತೇನಲ್ರಿ. ಹ್ಞೂ ರೀ. ಹ್ಞೂ ರೀ. ಅಂದ್ರೆ ಒಮ್ಮೆ ಪೂರ್ತಿ ಎಲ್ಲ ಹಣ್ಣು ಖಾಲಿ ಆದ್ಮೇಲೆ ರೊಕ್ಕ ಎಷ್ಟು ಆತ ಅನ್ನೋದು ನೋಡುದು? ಹ್ಞೂ ರೀ. ಅವ್ರೇನು ಹೊಲ್ದ ಮಾಲ್ ಇಸ್ಕೊಳಲ್ ಬಿಡ್ರಿ ತಂದು, ಯಾಕಂದ್ರೆ ಹಾಕ್ತಾರ ಹೊಲ್ದ ಮಾಲಿಂದ ಇಸ್ಕೊಳಲ್ಲ, ಇಸ್ಕೊಳಲ್ರಿ. ನೀವು ಏನಾರ ಮಾಡ್ಸೀರಿ ಅಂತಾರ್ರಿ. ಹೇಗಮ್ಮ ಪೇರು, ಹೇಗೆ ಅನಿಸ್ತದ ಕಾಯಿ ಚೆನ್ನಾಗಿ ಆಗಿದೆಯಾ? ಹೇಗೆ ಚೆನ್ನಾಗಿ ಆಗೈತ್ರಿ ಸರ್, ರೇಟ್ ಇಲ್ಲದಕ್ಕೆ ಗೋಳಾಟ ಆಗೈತೆ ನೋಡ್ರಿ ರೈತರು ಬಾಳೆ. ಯಾಕೆ ಪೇರು ಹಚ್ಬೇಕಂತೇಳಿ ಯಾರು ಹೇಳಿದ್ರು? ಯಾಕೆ ತಲೆ ಒಳಗೆ ಬಂದು ಪೇರುಂದು? ಹಂಗ 4 ಮಂದಿ ಕುಂತಲ್ಲಿ ಗಂಡು ಮಕ್ಳು ಮಾತಾಡ್ಬಿಟ್ರಿ, ತರಿಸ್ಬಿಟ್ರಿ ಈಗೇನ, ಇದೊಂದು ಬೇಸ ತಂದೇನ್ರಿ ಹಚ್ಚಿನ್ರಿ. ಈಗ ಬಸಮ್ಮ ಅವರ ಮನೆಯವರು ಬಸವರಾಜ, ಇವರು ಸಹ ಯಾವತ್ತೂ ಒಕ್ಕಲ್ತನದ ಜೊತೆ ಸಾಥ್ ಕೊಡ್ತಿರ್ತಾರೆ ಮತ್ತು ಕೆಲವೊಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ ಬಸವರಾಜ್ ಅವರು. ಬಸವರಾಜ್ ಅವರೇ, ಹೇಗೆ ಅನಿಸ್ತದೆ ಪೇರು ಹಚ್ಚಿದಿರಿ, ಏನು ನೀವು ಭಾಳ ಖುಷಿ ಖುಷಿಯಾಗಿದ್ದರೆ ಹೇಗೆ? ಅದು ಯಾಕಂತ ಕೇಳ್ರಿ, ನಮ್ಗೆ ಇದನ್ನು ಸಹಾಯ ಮಾಡಿರಲ್ಲ ತೋಟಗಾರಿಕೆಗೆ ಮೇತನ ಸರ್ಕಾರ, ಅದು ಏನಾಯ್ತು ರೀ ಬಸಪ್ಪಂತ ಆಗಿಬಿಡುತ್ತೆ ಪಾಣ್ಯಾಗ. ಹಿಂಗಾಗಿ ಸರ್ಕಾರ ನಮ್ಮ ನೆಚ್ಚಿನ ಹೊಲ್ದು ಏನು ಇದ್ದಷ್ಟು ಆದಷ್ಟು ಇದ್ರಾಗ ದುಡಿಯೋದು, ಅದಕ್ಕೆ ಹಾಕಿದ್ರೆ ಮತ್ತು ಈ ಥರ ಬೆಳೆಸಿವ್ರಿ ಅಡ್ರಸ್ತೋದೇವ, ಅದಕ್ಕೆ ಸರ್ಕಾರಿ ಅಂಶಿ ನಾವು ತಡಿಸಿಲ್ರಿ. ನಾ ಇವತ್ತು ಈಗ ಪಾಣಿ ಒಳಗೆ ಏನದ ಅದ್ರ ಉತ್ತಾರನ್ಯಾಗ ಹೆಸರು ಬಸಪ್ಪ ಅಂತ ಐತ್ರಿ. ಬಸಪ್ಪ ಆಧಾರ್ ಕಾರ್ಡ್ನಾಗ ಏನದ? ಬಸವರಾಜ್ ಅಂತ ಐತ್ರಿ ಅಷ್ಟು. ಹ್ಞೂ, ಮತ್ತು ಈ ಹೆಸರು ಚೇಂಜ್ ಮಾಡಿಸ್ಬೇಕು ನೀ, ಪಾಣಿ ಒಳಗೆ ಹೆಂಗದ ಹೆಸರನ್ನು ಆಧಾರ್ ಕಾರ್ಡ್ನಾಗ ಹೆಸರು ಚೇಂಜ್ ಮಾಡಿಸ್ಬೇಕು. ಈಗ ಅಷ್ಟ ಮಾಡ್ಬೇಕಂತ ಮಾಡಿವ್ರಿ, ಮತ್ತು ಹಿಂಗಾಗಿ ಇವ್ರ ಹೆಸರಲ್ಲಿ ಮಾಡಿಸ್ಬೇಕಂತ ಮಾಡಿವ್ರಿ. ಹೆಣ್ಮಕ್ಳು ಇದಾರೆ, ನಮ್ಗೆ ಮೂವರು ಹೆಣ್ಮಕ್ಳು ಇದಾರಲ್ರಿ, ಅವ್ರಿಗೆ ಬಿಟ್ಟು ಬಿಡ್ಬೇಕು ಅಂತ ಮಾಡಿವ್ರಿ. ಅಂದ್ರೆ ಸರ್ಕಾರಿ ಅಂಶ ಮಾತ್ರ ನಾವು ತಡಿಸಿಲ್ರಿ ಅದಕ್ಕೆ. ಅದಕ್ಕೆ ಯಾವುದು ಏನು ಲಾಭ ಸರ್ಕಾರದಿಂದ ಬಂದಿ? ನಾವು ಜೀವಾಮೃತ ಮಾಡಿವ್ರಿ, ಅವರು ಕಂಪ್ನಿಯವ್ರು ಏನು ಬರ್ತಾರಲ್ರಿ ಹೊರಗಡೆ, ಅದು ಸರ್ಕಾರಿ ವಿಷಕಾರಿ ಯಾವುದು ಅವ್ರು ಕೊಟ್ಟಿಲ್ರಿ. ಇಂಥದ್ದು 10,000 ರೂಪಾಯಿದು ಬರೀತಾರ್ರಿ, ತರ್ತೀವಿ ಮತ್ತು ಅದನ್ನ ಪುಡಿ ಅವು ಬೇರೆಗೆ ತಿಂಗಳಿಗೆ ಒಂದೊಂದು ಲೀಟ್ರ್ ಬರೀತಾರ್ರಿ ಅವಕ್ಕೆ, ಅವನು ಕಂಪಲ್ಸಿ ನಾವು ತಿಂಗಳಿಗೆ ಒಂದು ಬೇರೆಗೆ ಹಾಕ್ಯಂತ ಹೋಗ್ಬೇಕ್ರಿ, ಇಲ್ಲಾದ್ರೆ ಲಿಮಿಟೆಡ್ ಬರ್ತಾರೆ ಅದು. ಈಗ ಬಸವರಾಜ್ ಅವರೇ, ನೀವು ನೋಡ್ರಿ ಈಗ ನಿಮ್ಮ ಮನೆಯವರು ಬಸಮ್ಮವರು ಭಾಳಷ್ಟು ಓಡಾಡಿ ಎಲ್ಲ ಕೆಲಸ ಮಾಡಿ ಹೇಳಿದ್ರು, ಒಬ್ಬರೇ ಕೂಲಿ ಆಗ ತೊಗೊಂಡು ನಾನು ಎಲ್ಲ ಮಾಡ್ತೀನಿ ಕೆಲಸ ಅಂತಕ್ಕಂಥ, ನೀವು ಯಾವ ರೀತಿ ಸಹಾಯ ಮಾಡ್ತಿರ್ತೀರಿ ಅವ್ರಿಗೆ? ನಾನು ಎಲ್ಲ ಅವರು ಏನು ಕೇಳ್ತಾರ್ರಿ, ಅವ್ರಿಗೆಲ್ಲ ವ್ಯವಸ್ಥೆ ಇಂಥ ಟೈಮ್ದಾಗ ಆಳು ಬೇಕಂದ್ರೆ ಆಳು ಏನು ರೀ, ನಾವು ದುಡಿದ್ರಾಗ ಮತ್ತು ಇದ್ದಾದ್ರಾಗ ಮತ್ತು ಈಗ ಮಾಡಿದ್ರಾಗ ಐತಲ್ರಿ, ಮತ್ತು ಮೊದಲು ಮಾಡಿದ್ದು ಕೊಡೋದು ಮತ್ತು ಹೊಳ್ಳಿ ಮತ್ತೆ ಹಂಗೆ ಮಾಡಿದ್ರು. ನೀವೇನಾದರೂ ಸಮಸ್ಯೆ ಬಂದಾಗ ತರೋದು ಕೊಡೋದು ಹಾಕೋದು ಎಲ್ಲ ಮಾಡ್ತಿರ್ತೀರಿ? ಎಲ್ಲ ನಮ್ಮ ಹುಡ್ರು ನಮ್ಮ ಹೆಣ್ಮಕ್ಳು ಏನು ರೀ ಇಷ್ಟ ಸ್ವಂತ ಮಾಡ್ತಾರೆ ನೋಡ್ರಿ. ಮಾಡಿವ್ರಿ ಕೋಳಿ ಆಕಳ ಮತ್ತೆ ಒಂದ್ ಎಂಟತ್ತು ಮರಿ ತರ್ಬೇಕಂತ ಮಾಡಿನ್ರಿ. ಮತ್ತೆ ಒಕ್ಕಲ್ತನ ಜೊತೆ ಏನ್ ಕೆಲಸ ಮಾಡ್ತೀರಿ ನೀವು? ನಾವು ಕೂಲಿ ಇದು ಕೃಷಿ ಹೊಂಡಿಂದ ಕೂತವ್ರಿ ಗೌರ್ಮೆಂಟಿಂದು, ಮತ್ತೆ ನಮ್ದು ಐತಲ್ರಿ ಸ್ವಂತ, ನಾವು ಇದು ಮಾಡ್ಕೊಂಡು ಮತ್ತೆ ಡ್ರಿಪ್ ನೋಡೋದು ಮತ್ತೆ ಇಂಥವೆಲ್ಲ ಐತಲ್ರಿ, ಇದನ್ನೆಲ್ಲ ನೋಡ್ಕೊಂಡು ಇಲ್ಲೇ ಇರ್ತೀವಿ ನೋಡ್ರಿ ಹೊಲದಾಗ. ಮತ್ತೆ ಮಕ್ಕಳಿಗೆಲ್ಲ ಒಕ್ಕಲ್ತನದ ಕೆಲಸ ಕಲಿಸಾಕತ್ತೀರಿ? ಅವ್ರು ಸ್ವಂತ ಮಾಡ್ತಾರ್ರಿ, ಅವ್ರ ನಾನು ಏನು ಇಂಥದ್ದು ಬೇಕಪ್ಪ ಇಂಥ ತಂದಿ ನೋಡಮ್ಮ ಅವರು ಸರ್ ಕೊಡಿಸಿದ್ದಂದ್ರೆ ಅವರು ಸ್ವಂತ ಮೂರು ದಿನ ಎರಡು ನಿಂತು ಆ ಬೇರಿಗೆ ಬೇರೆ ಬಿಲ್ಲ ಕಳಿಸಿ ಹಾಕ್ಬಿಡ್ತಾರ್ರಿ. ತಾವು ಎಣ್ಣೆ ಹೊಡಿದು ಎಲ್ಲ ಇದನ್ನು ಎಲ್ಲ ನಮ್ಗೇನು ಬಂತು ಒಬ್ಬರನ್ನು ಕರ್ಕೊಂಬಂದು ನಾವು ಎಣ್ಣೆ ಹೊಡಿತೀವ್ರಿ, ಬೇರೆ ಗಂಡು ಮಕ್ಕಳು ಕರ್ಕೊಂಬಂದು. ಏನಾರು ಹೆಣ್ಮಕ್ಳಿಗೆ ಮನೆಯಾಗ ಹೆಣ್ಮಕ್ಳು ಇರೋದ್ರಿಂದ ಕಸ ತೆಗೆದು ಎಲ್ಲ ಕಲಿಸಿ ಎಲ್ಲ ಅವ್ರ ಮಾಡ್ತಾರೆ ನೋಡ್ರಿ ರೇಟ್ ಜಡ್. ಈಗ ಸಾಲ ಇದ್ದಾಗ ಸಾಲ ರೀ, ಸಾಲಿ ಬಿಟ್ಟು ಕಾಲಕ್ಕೆ ಮನೆಗೆ ಒಬ್ರು ಇರಲ್ರಿ, ನಂದು ಇರ್ತಾಳ್ರಿ ಗಾಡಿ, ಗಾಡಿ ಕಲ್ತು ಕಲಿಸಿಬಿಟ್ಟಿನಿ, ಗಾಡಿ ತಗೊಂಬಂದು ಬಿಡ್ತಾರ್ರಿ. ಅಣ್ಣ ಸಹಿತಿ ಗಾಡಿ ತಗೊಂಡೋಗಿ ಇಲ್ಲೆಲ್ಲ ಈ ಊರಿಗೆ ದಿನ ಸಂತೆ ಕೆಲವ್ರಿಗೆ ಒಂದ್ರಿ, ಕಾರ್ಕುಂಟಿಗೆ ಎರಡು, ನಮ್ಮೂರಿಗೆ ಒಂದು ನಾಲ್ಕು ದಿನ ಸಪ್ಲೈ ಮಾಡ್ತಾನ್ರಿ. ಈಗ ಆಲೆ ಹತ್ತನ ಹನ್ನೊಂದು ಬಾಕ್ಸ್ ಕಳಿಸಿದ್ರಿ ಮಸ್ಕಿಗೆ, ಇಷ್ಟರಾಗ ಜೀವನ ಮಾಡ್ಕೊಂಡು ಹೊಟ್ಟಿವ್ರು. ಈಗ ನೋಡ್ರಿ ಪೇರು ಒಳ್ಳೆ ರೀತಿಯಿಂದ ಬೆಳೆದದ, ಇದನ್ನ ನೀವು ಚಲೋ ತಂಗ ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಇದ್ರಾಗ ಕೆಲಸನೂ ಕಡಿಮೆ. ಏನಾಯ್ತ್ರಿ ನಮ್ಗೆ ಇದನ್ನು ಮಾಡಿದ್ರೆ ವಿಷಕಾರಿದು ಸರ್ಕಾರಿ ಗೊಬ್ಬರ ಸರ್ಕಾರಿ ಎಣ್ಣೆ ಭಾಳ ಉಪಯೋಗಿಸ್ಬೇಡ ಅಂತ ಹೇಳ್ಬಿಟ್ಟಾರ ನೋಡ್ರಿ. ಹ್ಞೂ, ಸಾವಯವ ರೀತಿಯೊಳಗೆ ಬೇವಿನ ಎಣ್ಣೆ, ಬೇವಿನ ಮೂಲದ ಕೀಟನಾಶಕ, ಬೇವಿನ ಬೀಜದ ಹಿಂಡಿ ನಾವು ತಿಂಗಳ ತಿಂಗಳ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಕಂಪಲ್ಸರಿ ಅದು ಬೇರಿಂದ ಒಂದು ಎಣ್ಣೆ ಬರ್ತಾರೆ ಸರ್, ಅದನ್ನು ನಮ್ಮ ಹುಡುಗರು ತಂದು ಕೊಟ್ಬಿಟ್ಟಿನ ಅದ್ರ ಒಂದೊಂದು ಲೀಟ್ರ್ ಬೇರೆ ಕಲಿಸಿ ಹಾಕ್ಬಿಡ್ತಾರೆ. ಹ್ಞೂ, ಅವರೇ ಸ್ವಂತ. ಈಗ ಪೇರು ಚಲೋ ಅನ್ಸಂಗಿಲ್ಲ ನಿಮಗೆ? ಅನಿಸ್ತೈತ್ರಿ, ಯಾಕಂತ ಕೇಳ್ರಿ ದಿನಸ್ವಾದಿನ ಬೆಳಿ ನಮ್ಗೆ ಬಡವರಿಗೆ, ನಮ್ಗೆ ಯಾವತ್ತಿಗೆ ಶಾಂತಿ ಪ್ಯಾಟಿ ದಿವಸ ನಿಮಗೆ 2,000 3,000 ರೂಪಾಯಿ ಬಂದ ಬರ್ತೀರಿ? ಹ್ಞೂ ಹ್ಞೂ ರೀ, ಇವತ್ತೊಂದು ದಿನ ಅಂದ್ರೆ 3,000 ಮಾಡ್ಯಾರ. ಈಗ ಬಸಮ್ಮವರು ನೀವು ನಿಮ್ಮ ಮನೆಯವ್ರು ಹೇಳಿದ್ರು, ಬಸವರಾಜ್ ಅವರು ಹೇಳಿದ್ರು ಭಾಳಷ್ಟು ಇದು ಮಾಡ್ತಾ ಇದ್ದೀವಿ ಎಲ್ಲ, ಭಾಳಷ್ಟು ನಮ್ಮ ಮನೆಯವ್ರು ಹೆಣ್ಮಕ್ಳನ್ನೇ ಮಾಡ್ತಾರೆಲ್ಲ ಅಂಥೇಳಿ. ಈ ನೋಡಮ್ಮ, ಇಷ್ಟೆಲ್ಲ 2 ಎಕರೆ ತೋಟ ಹರಿದು ಕಸ ಕೂಲಿ ಮನಿ ಕೆಲಸ ಮತ್ತು ಮನೆಯ ಮಕ್ಕಳು ಸಾಲಿಗೆ ಓದ್ತಾರೆ, ಮಕ್ಳು ಎಷ್ಟು ದಿನ ಏನೇನು ಮಾಡ್ತಾರೆ? 3 ರೀ, ಸಾಲಿದ್ರೆ ಸಾಲಿಗೆ ಓದ್ತಾರೆ ಸರ, ಸಾಲ ಇರ್ಲಿಕ್ಕಂದ್ರೆ ಒಂದು ಅರಗಳಿ ಮನೆಗೆ ಇರಲ್ರಿ ಸರ. ಈಗ ಇನ್ನೊಂದು ಸ್ವಲ್ಪ ಅನ್ನೋದ್ರಾಗ ಬುತ್ತಿ ಕಟ್ಟಿ ಕಳಿಸ್ಬಿಡ್ತಾರೆ ಹೊಲಕ್ಕೆ. ಹ್ಞೂ ರೀ ಸರ್. ಅವರು ಹೆಣ್ಮಕ್ಳು ಏನು ಓದ್ತಾ ಇದ್ದಾರೆ ಈಗೆಲ್ಲ? ಮಕ್ಕಳು ಸೆಕೆಂಡ್ ಇಯರ್ ಮುಗಿತ್ರಿ, ಒಬ್ಬ ಹೆಣ್ಣು ಮಾಡ್ದ, ಎರಡನೇದು ಹೆಣ್ಣು ಮಾಡೋದು 10 ಮುಗಿದೈತ್ರಿ ಫಸ್ಟ್ ಇಯರ್ ರೀ, ಮೂರನೇ ಹೆಣ್ಣು ಮಾಡೋದು 8 ಮುಗಿದು 9 ರೀ ಸರ. ಮುಂದೇನು ಹೆಣ್ಮಕ್ಳಿಗೆ ಒಂದು ಓದಿಸಿ ಚಲೋ ನೌಕರಿ ಕೊಡ್ಬೇಕಂತ ಐತೆ ಹೆಂಗೆ? ಇಲ್ರಿ, ಅವ್ರ ಅಪ್ಪಾರ ಸಾಕು, ಕೋಟಿ ಇದ್ದದಕ್ಕಿನ ಮೇಟಿ ಇದ್ದೆ ಚಲೋ ಬಿಡಿಸ್ಬಿಡು ಅಂತಾರ್ರಿ ಸರ, ಅದಕ್ಕೆ ವಾದಿ ಮಾಡಿ ಮಾಡಿ ಕಲ್ಸಕತ್ತೀನಿ ನೋಡ್ರಿ ಸರ್. ಅವ್ರ ಹೆಣ್ಮಕ್ಳು ಏನಂತಾರ, ಒಳ್ಳೆ ರೀತಿಯಿಂದ ಓದ್ತೀವಿ ನಾವು ಅಂತಾರ? ಅಥವಾ ಅವ್ರಿಗೆ ಸರ, ಮೊನ್ನೆ ತಮ್ಮವ್ರನ್ನ ಕರ್ಕೊಂಬಂದಿದ್ರಿ, ಎರಡವ್ರ ಕಾಲೇಜಿಂದ ಬಿಡಿಸ್ಬಿಟ್ರ, ಬಿಡಿಸ್ದಾಗ ಒಂದು ದಿವಸ ಹೋಗಿ ಐತ್ರಿ, ದಿವಸ ಐತೆ ಕನ್ನಡದ್ರಿ, ಅದಕ್ಕೆ ಅಂತ ತೊಕೊನ ಸಲಗ ನಿನ್ನ ಫೀಸ್ ಕಟ್ಟಿ ಬಂದಳ್ರಿ ಮತ್ತೆ ಹೋಗಿ. ಹ್ಞೂ ರೀ, ಸಾಲಿ ಕಲಿ ಮನ್ಸು ಐತ್ರಿ. ಹ್ಞೂ ರೀ ಸರ, ಹಂಗೆ ನಡ್ಲಿ ಏನು ಮಾಡ್ರಿ, 83 ತೊಗೊಂಡಳ್ರಿ ಮಾರ್ಕ್ಸ್, 10,000 ರೂಪಾಯಿ ಗೌರ್ಮೆಂಟ್ ಹಾಕೈತ್ರಿ ಆಕೆ. ಹ್ಞೂ ರೀ, ಹ್ಞೂ ಚಲೋ ಮಾಡಾಳ್ರಿ ಸರ್. ಹುಷಾರನಾದಾಳ್ರಿ, ಒಟ್ಟ ಕಾಲಿ ಕುಂದ್ರಲ್ರಿ ನನ್ನ ಮಕ್ಕಳು. ಇಲ್ರಿ, ಮನೆಯಾಗೂ ಕೆಲಸ ಮಾಡ್ತಾರ, ಹೊಲ್ದಾಗೂ ಕೆಲಸ ಮಾಡ್ತಾರ, ಸಾಲಿಗೆ ಹೋಗ್ತಾರ? ಹ್ಞೂ ರೀ ಸರ್, ಬಗಾನ್ ಸಾಲ್ಗೆ ಹೋಗಿ ಹೆಂಡಿ ದಬ್ಬಿ ಹೋಗಂದ್ರೆ ಓದ್ತಾರೆ ಸರ್, ಸಾಲ್ಗೆ ಹೋಗೋದ್ರಾಗ ಅದಕ್ಕೆ ಜೀವಾಮೃತ ಹಾಕಿ ಹೋಗ್ಯಾರ ನೋಡ್ರಿ ಸರ್. ಹ್ಞೂ, ಅಷ್ಟು ಅಲ್ಲ, ಮತ್ತು ಮನೆಯಲ್ಲಿ ಕೆಲಸ ಹೆಣ್ಮಕ್ಳಿಗೆ ಅಂದರೆ ಅಡುಗೆ ಕೆಲಸ ಭಾಳ ಮುಖ್ಯವಾಗಿ ಎಲ್ಲ ಅಡುಗೆ ಹೆಂಗೆ ಮಾಡ್ತಾರ ಅಂತೇಳಿ ಕೇಳ್ತಿರ್ತಾರೆ? ಅಡುಗೆ ಎಲ್ಲ ಮಾಡ್ತಾರೆ ಸರ್. ಹ್ಞೂ ರೀ ಸರ್, ರೊಟ್ಟಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮಾಡ್ತಾರೆ, ನನಗಿನ್ನ ಬರ್ಲಾದ ಫೋನ್ ನೋಡಿ ನೋಡಿ ಮಾಡ್ತಾರೆ. ಹ್ಞೂ ರೀ ಸರ್, ನಾನು ಹೋಗಿಂದ ಎದಕ್ಕೆ ಹಚ್ಚಲ್ರಿ ಸರ್, ಅವ್ರು ಇದ್ದಲ್ಲಿಗೆ ಚಾ ಕೊಡ್ತಾರೆ ಸರ್, ಹೋಗಿ ಮಕ್ಕಂಬಿಡ್ತಾನೆ ರೀ ಸರ್. ನೀ ಮಾಡಿದ್ದು ಅವ್ರಿಗೆ ಕೈಯಂದು ಟೇಸ್ಟ್ ಅನ್ಸಂಗಿಲ್ಲ, ಅವರ ಸ್ಪೆಷಲ್ ಮಾಡ್ತಿರ್ತಾರೆ, ಅವರ ಸ್ಪೆಷಲ್ ಮಾಡ್ತಾರೆ ಸರ್. ಹ್ಞೂ ರೀ ಸರ್. ನೋಡಮ್ಮ ಹೇಗೆ ಮತ್ತೆ ಒಕ್ಕಲ್ತನದ ಮೇಲೆ ಏನೇನು ಆಸ್ತಿ ಮಾಡ್ಕೊಂಡ್ರಿ? ಒಕ್ಕಲ್ತನ ಮಾಡ್ತಾ ಮಾಡ್ತಾ ಮಾಡ್ತಾ ಮತ್ತೆ ಹಿಂಗ ಆತಿಟ್ರಿ ದುಡಿದು, ಹಿಂಗ ಇದನ್ನ ಮಾಡ್ಕೊಂಡು ಮತ್ತೆ ಓಟ್ ಹಂಗ ಆತಿಟ್ಕಂತ ಆತಿಟ್ಕಂತ ಒಂದ್ ಎರಡು ಎಕರೆ ಹೊಲ ಮಾಡ್ಕೊಂಡಿವಿ ನೋಡ್ರಿ ಸರ್. ಹ್ಞೂ ರೀ ಸರ್. ಎಷ್ಟು ವರ್ಷ ಹೊಲ ತಗೊಂಡು? ನಾಲ್ಕು ವರ್ಷ ಆಯ್ತ್ರಿ ಸರ್. ಹ್ಞೂ. ಸ್ವಂತ ನಿಮ್ ದುಡುಕಿ ಮೇಲೆ ಮಾಡ್ಕೊಂಡು? ದುಡುಕಿ ಮೇಲೆ ರೀ ಸರ್. ಎಷ್ಟು ಬಿತ್ತು ಎರಡು ಎಕರೆಕ್ಕೆ? 8 ಲಕ್ಷ ಮುಟ್ಟೈತ್ರಿ ಸರ್. 25 ವರ್ಷ ಆಯ್ತ್ರಿ, ಬರೀ ನೀರಾವರಿ ದುಡಿದ್ರಿ ರೀ ಸರ್. 9 ತಿಂಗಳು ಕುಸಿನ ಕಟ್ಕೊಂಡು ಹೋಗ್ಬಿಡ್ತಿದ್ದೀನಿ. ಹ್ಞೂ ರೀ ಸರ್. ಈಗ ಎರಡು ಎಕರೆ ಹೊಲ ಸ್ವಂತ ದುಡಿಮೆ ಮೇಲೆ? ಹ್ಞೂ ತಗೊಂಡಿರಿ ಸರ್. ಇದು ನಾಳೆ ಹೇಳಕ್ಕಾಗದಲ್ಲ, ಹೊಲ ಆದ್ರೂ ಹೋಗ್ಬೋದು ನಿಮ್ಗೆ? ಹ್ಞೂ ಹೋಗುತ್ತೀರಿ. ಮತ್ತೆ ಹೆಣ್ಮಕ್ಳು ಹುಟ್ಟ್ಯಾರಿ ಸರ್, ಕೊಟ್ಟರು ಕೊಡ್ತಾನ್ರಿ ಮತ್ತೆ ಅವ್ರಿಗೆಲ್ರಿ ಮಾಡ. ಹ್ಞೂ ರೀ ಸರ್. ಅಲ್ಲಮ್ಮ ಈಗ ತೋಟ ಮುಂದೆ ಎರಡು ಎಕರೆ ಒಣ ಬೇಸಾಯ ಇದ್ದದ್ದು ಹೇಗದು? ಇಲ್ರಿ ನಮ್ಮ ಮನಿದ್ರಿ ಇದು ತೋಟದ್ದು. ಹೊಲ ಇದು ತೋಂದದ ಹೊಲ ಎರಡು ಎಕರೆ ಎರಿ ರೀ ಸರ್. ಇದು ಹನಿ ನೀರಾವರಿ ಬಂದೈತ್ರಿ ಸರ್, ಗಡ್ಡೆ ಆಳಕ್ಕೆ ಸನೇಪ ಆಗತ್ರಿ ಸರ್. ಅಲ್ಲಿ ಏನೇನು ಬೆಳೆ ಹಾಕ್ತೀರಿ? ಏನಿಲ್ರಿ ಸರ್, ಈ ವರ್ಷ ಮಾಡೋದಲ್ಲದ ಮತ್ತೆ ನಿಂತ ತೊಡ್ಕೊಂಡಿರಿ. 10,000 ರೂಪಾಯಿದಾಗ ಹಾಕ್ಬಿಟ್ಟಿರಿ ನೋಡ್ರಿ ಸರ್, ವರ್ಷಕ್ಕೆ 10,000 ರೂಪಾಯಿದಾಗ ಭಾಳ ಕಡಿಮೆ ಆತಲ್ಲ. ಮತ್ತೆ ಏನು ಮಾಡಂದ್ರಿ ಸರ್, ಮತ್ತೆ ಮಾಡಾರಿಲ್ಲ. ನೀವು ಜೋಳ ಹಂಗೆ ಗಳೆ ಹೊಡೆದು ಜೋಳ ಬಿದ್ದಿದ್ರೆ ನಿಮ್ಗೆ ಒಂದು 20 ಚೀಲ ಜೋಳ ಆಗತ್ತ? ಆಗತ್ತಲ್ರಿ ಸರ್, ಹೋಗಿ ಮಾಡಾರಿಲ್ರಿ, ಅಲ್ಲಿಗೆ ಹೋಗಿ ಬಂದೈತಂತ ನೋಡಾರಿಲ್ಲ, ಎಡಿ ಓಡಿಸ್ಬೇಕು ಎಲ್ಲ ಐತಲ್ರಿ ಅದ್ರದ್ದು. ಮತ್ತೆ ಅವ್ರಿಗೆ ಮಾಡಿದ್ರೆ ಲಾಭ ಬೇಕಲ್ರಿ, ಆಳಿಂದು ಹೋಳಿಂದು. ಇಲ್ಲಿ ಅಷ್ಟಿಲ್ರಿ ಸರ್, 3,000 ಕೊಡ್ತಾರ್ರಿ ಎಕರೆ. ಹ್ಞೂ ನಮ್ದು 10,000 ಆದ್ರೆ ಭಾಳ ತಂತಾರೆ ಸರ್. ಹ್ಞೂ ರೀ ಸರ್. ಏನು ಬೆಳೀತದೆ ರೀ ಭೂಮಿ ಈ ಭಾಗದಲ್ಲಿ? ಸೂರ್ಯಪಾನ ಬೆಳಿತೇವ್ರಿ, ಮತ್ತೆ ಹ್ಞೂ ಎಲ್ಲ ಬೆಳಿತೇವ್ರಿ ಸರ್. ಹ್ಞೂ ನಾವು ಒಬ್ರಿಗೆ ಕೋರಿ ಕೊಟ್ಟಿದ್ದೀರಿ ಸರ, ಅದು ಏಟ್ ಹಾಕಿತ್ತು ಏನು ಹೋಗೋದಿಲ್ಲ ಬರೋದಿಲ್ಲ, ಅವ್ರ ಇಷ್ಟ ಆಗೈತೆ ಅಂತ ಒಂದು ಹಾಕಾಕತ್ತಿದ್ರಿ. ಈಗ 4 ಪ್ಯಾಕೆಟು 6 ಪ್ಯಾಕೆಟ್ ಹಿಂಗೆ ಹೇಳಿದ್ರಿ ಸರ್. ಅವ್ರು ಈಗ ಪೇರುಕಾಯಿ ಬರ್ತಾ ಇದೆ ನಿಮ್ದು, ಪ್ರತಿ ದಿವಸ ಪ್ರತಿ ವಾರ ಮಾರ್ತೀರಿ, ಎಷ್ಟೆಷ್ಟು ಬಾಕ್ಸ್ ಬರ್ತದೆ? ಈ ನಾಳೆ ನಿಲ್ಸ್ಬಿಡ್ತೇನ್ರಿ ಸರ್, ನಾಡ್ದು 15 ಬಾಕ್ಸ್ ನೋಡ್ರಿ ಸರ್. ಈಗ ಹೇಗೆ ಬಾಕ್ಸ್ ಎಷ್ಟು ಕೆಜಿ ಹಾಕಿರ್ತೀವಿ? ಒಂದು ಬಾಕ್ಸ್ ಅಲ್ಲಿ ಎಷ್ಟು ಇರ್ತಾವೆ? 30 ಕೆಜಿ ಹಿಡಿದಿದ್ದಾರೆ ಸರ್. ಹ್ಞೂ. ಹೆಂಗೆ ಮಾರ್ತದೆ 30 ಕೆಜಿ ಅಂದ್ರೆ? ನಾನು 40 ಕೊಟ್ಟೇನ್ರಿ ಸರ್, ಕುಂತು ಮಾರಿದ್ರಿ ಸರ್. ಕೆಲವರು ಸಂತ್ಯಾಕ್ ಹೋದಾಗ ನಾವು ರೈತರು ಮಂದಿ ಕುಂತು ಮಾರಬಾರ್ದು, ಅವ್ರಿಗೆ ಒಂದು ರೊಟ್ಟಿ ಉಳಿಬೇಕಲ್ಲ ಅಂತ ಅವ್ರು ಕೇದಂಗೆ ಹಾಕಿ ಬರ್ತಾನೆ ನೋಡ್ರಿ ಸರ್. ಹೇಗೆ ಬಾಕ್ಸ್ ಒಂದು ಬಾಕ್ಸಿಗೆ ಎಷ್ಟು ಬರಕತ್ತೇವೆ? 350 ಕೊಟ್ಟೇನ್ರಿ ಸರ್, ಒಂದೊಂದು ಎರಡೆರಡು ತಗೊಂಡಾರಿಗೆ. ಇದು ಒಟ್ಟಿಗೆ ಒಬ್ಬರು ಹಾಕ್ಸಿ ಅಂತಾರಲ್ಲ, 300 ರೂಪಾಯಿದಾಗ. ಹ್ಞೂ ದಿವಸ ನಿಮಗೆ ವಾರ ವಾರ ಎಷ್ಟು ಬಾಕ್ಸ್ ಆಗ್ತದೆ ಈಗ ಅಂದಾಜು? ಅಂದಾಜು ಮತ್ತೆ ಈಗ ವಾರ ಒಂದು 50 ಬಾಕ್ಸ್ 70 ಬಾಕ್ಸ್ ಆಗ್ಬೋದು. ಹ್ಞೂ ಅಂದ್ರೆ ಇದು ಸತತ ಹಂಗ ಬರ್ತಾ ಇರೋದು, ಇದು ವಾರದ 50-70. ಹ್ಞೂ ರೀ ಸರ್. ಈಗ 300 ರೂಪಾಯಿ ಬಾಕ್ಸ್ ಮಾರಿದ್ರೆ ನಿನಗೆ ವಾರ 15,000 ರೂಪಾಯಿ. ಹ್ಞೂ ರೀ, 50-100 ಬಾಕ್ಸ್ ಈಗ ಮತ್ತೆ ಎಷ್ಟಾಯ್ತು ನೋಡ್ರಿ ನೀವು? 300 ರೂಪಾಯಿ ಬಾಕ್ಸ್ ಆದ್ರೆ 100 ಬಾಕ್ಸ್ ಅಂದ್ರೆ 3-4,000 ರೂಪಾಯಿ ಹೆಚ್ಚು ಕಡಿಮೆ. ಹ್ಞೂ ರೀ, ಅದನ್ನ ಏನಲ್ರಿ ಸರ್, ನಾನು ವಾಸಂತಿಗೆ ಒಮ್ಮೆ 4 ಹಾಕು 50,000 ರೂಪಾಯಿ. ಹ್ಞೂ ರೀ ಸರ್. ಹ್ಞೂ ರೀ ಸರ್. ಮತ್ತೆ ಈ ರೀತಿ ಇದ್ದಾಗ ನಿಮಗೆ ಬೇರೆ ಬೆಳೆಗಳದ್ದು ಅಷ್ಟು ಲಾಭ ಅನಿಸದ? ಬೇರೆ ಬೆಳೆ ಪೇರು ಬಿಟ್ಟರೆ ಬೇರೆ ಬೆಳೆ ಹಾಕಿ? ಬೇರೆ ಬೆಳೆ ಅಂದ್ರೆ ಕೆಲಸ ಭಾಳ ಇರಲ್ರಿ ಸರ್, ಎರಡು ಬರೀ ಎಡಿ ಹೊಡಿತಾರ ರೀ ಗಂಡ ಮಕ್ಳು, ಎರಡು ಬರೀ ಕಸ ತೈಸ್ಬಿಟ್ರೆ ಬೆಳೆ ಬಂದ್ಬಿಡ್ತು. ಇದ್ರಲ್ಲಿ ಏನು ಕೆಲಸ ನಿಮಗೆ ಪೇರುನಲ್ಲಿ? ಬರೀ ಇದು ಬಂಡಿಯಾಗೈತ್ರಿ, ಕಸ ಕೆತ್ತ ಕೆತ್ತ ಕೆತ್ತ ಕೆತ್ತ ಅಂದಾಗ ರಟ್ಟಿ ಹೋಗ್ಬಿಟ್ಟಾರ. ನಾನು ಕಸದ ಎಣ್ಣೆ ಸಿಗ್ತದ, ಕಸದ ಎಣ್ಣೆ ಹೊಡಿಬೋದು ನೀವು ಅಂತಾರ್ರಿ ಅವರು, ಭೂಮಿ ಸತ್ತು ಹೋಗುತ್ತಂತ. ಅಲ್ಲ ನೀವು ಏನು ಸಣ್ಣದಿದ್ದಾಗ ನಾವು ಸ್ವಲ್ಪ ಕುಂಟಿ ಗಿಂಟಿ ಹೊಡೆಯಕ್ಕೆ ಇದು ಮಾಡ್ಕೊಂಡ್ಬಿಡ್ಬೇಕು. ಈ ಗಿಡ ಕಟ್ಟಿಂಗ್ ಆದಾಗ ಗಿಡ ಆಡ್ತಾರೆ ಸರ್, ಆಗ ಈ ಗಿಡ ಹಿಂಗಿದ್ದಾಗ ಯಾವಾಗ ಗಿಡ ಆಡ್ತಾರೆ ಸರ್? ಸಣ್ಣದಿದ್ದಾಗನೇ ಹೇಗಾಗತ್ತ ಕೂಲಿ ಕಡಿಮೆ ಆಗತ್ತೆ, ಸಣ್ಣದಿದ್ದಾಗ ಸ್ವಲ್ಪ ಕಸ ಬರಲಾಂಗ ನೋಡ್ಕೊಂಡ್ಬಿಡಿ. ಇವು ಅಷ್ಟ ಎರಿ ಒಂಡು ಎಲ್ಲ ಕುರಿ ಗೊಬ್ಬರ ಎಲ್ಲ ತುಂಬಿಟ್ಟಿವಲ್ರಿ, ಅದು ಮತ್ತೆ ಒಳಗೆ ಕೊಳತಂಗಲ್ಲ ಎದ್ದೇಳ್ತಾರೆ ಕಸ ಸರ್. ಹ್ಞೂ ರೀ ಸರ್. ಅದಕ್ಕೆ ಕಸದ ಕಸ ಏನು ಮಾಡಂಗಿಲ್ಲ, ಗಿಡ ಸುತ್ತಾರ್ದ ಸ್ವಲ್ಪ ತೆಗೆದ್ರೆ ಸಾಕು ನೀವು? ಮತ್ತೆ ಇದ್ದಂದು ಸಾಲ್ ನಿಂದ ಕಸ ಏನು ಪೇರು ಗಿಡಕ್ಕೆ ಏನು ಮಾಡೋದಿಲ್ಲ ಕೆಲಸ? ಇಲ್ರಿ ಸರ್. ನಿಮ್ಮ ಆಕಳ ಎಮ್ಮಿ ಇದ್ದು ಅಂದ್ರೆ ಮೇಸಾಕ್ ಬಿಟ್ಬಿಟ್ರು, ಅವು ಹರ್ಕೊಂತೀವಿ. ಹಣ್ಣು ಇದ್ದ ಬಿಟ್ರಿ ಸರ್, ಹಣ್ಣು ತಿಂತಾವ್ರಿ ಸರ್, ಅದಕ್ಕೆ ಕಟ್ಟಿವ್ರಿ ಈ ದಿನ ಹಂಗ ಬಿಟ್ಟಿನ್ರಿ ಸರ್. ಈಗ ಅದಾಗ ಒಂದಿಷ್ಟು ಟಗರ್ ಮರಿ ಮಾಡಬಹುದು, ಟಗರ್ ಮರಿದ್ರು ತರಂತ್ರಿ ಅವನ್ ತರ್ತಾರಂತ. ಒಂದ್ 10 ಟಗರ್ ಮರಿ ಮಾಡಿದ್ರೆ ಅಂದ್ರೆ ಅದ್ರ ಲಾಭ ಬರ್ತದೆ. ಅದಕ್ಕೆ ಆಕಳ ಅದ್ರಿ, ಹೊರಗಡೆ ಹೋಗ್ಬೇಕಾಯ್ತು ಮೇಸಕ, ನನ್ ಕೆಲ್ಸ ಆಗಲ್ರಿ ಸರ. ಮರಿ ಆದ್ರಿದ್ರಾಗ ಮೇಯ್ತಾವ್ರಿ ಸರ, ನನ್ ಕೆಲ್ಸನ ನಡೆದ್ ಬಿಡುತ್ತೆ, ದನ ನಾಳೆ ತೆಗ್ದು ಬಿಡಮಂತ ನಾನು ಅಂತೀನಿ ಸರ. ಒಂದ್ ಮಣಕ ಉಳಿಸಾನಮ್ಮ ಯಾಡ್ ಕೊಡಮ್ಮಂತಾರ್ರಿ. ಆಕಳ ಮನೆಯಲ್ಲಿ ಆಕಳ ಇರ್ಬೇಕು, ಗೋಮಾತೆ ಇದ್ರಪ್ಪ ಏನಂದ್ರೆ ಒಂಥರ ಮಣಕ್ ಉಳಿಸಿ ಅಂತೀನಿ ಸರ್. ಒಂದು ದೊಡ್ಡ ಆಕಳ ರೀ, ಒಂದು ಓರಿಕರ ಕೊಟ್ಟು ಬಿಡ್ತೇನೆ ರೀ ಸರ್. ಅದು ಇನ್ನೂ 2 ತಿಂಗಳು ಇಡೀ ರೊಕ್ಕ ಆಗುತ್ತೆ ಅಂತಾರೆ. ಈಗ 5 ತಿಂಗಳ ಹತ್ರ ನಾ ಕಡಿಸಿ ತುಂಬಾ ಇಲಿ ಆಗತ್ತೆ ಹೇಳಿದ್ ಉಣ್ಣರಿಗೆ ಕೊಡ ಅಂತ ಹೇಳಿದ್ರಿ ಅವ್ರು. ಯಾಕಂದ್ರೆ ಆಕಳ ಇಲಿ ಆದದ್ದು ಉಣ್ಣೋರಿಗೆ ಚಲೋ, ಮಂದಿ ಆಕಳಿಗೆ ಡಿಮಾಂಡ್ ಅದಾವ ಈಗ ಜವಾರಿ ಆಕಳ. ಹ್ಞೂ ಸರ್. ಹ್ಞೂ ರೀ ಸರ್. ಅಷ್ಟೇ ತಗೊಳ್ಳೋದಿದ್ರೆ ಮನಿ ಮಣ್ತನಕ್ಕೆ ಹಾಲಿಗೆ ಹೈನಿಗೆ ಮಾಡೋರಿದ್ರು ಕೊಡ್ಬೇಕು. ಹ್ಞೂ ರೀ ಸರ್. ಇನ್ನೊಂದು 2 ತಿಂಗಳು ಹಿಡಿದ್ರಿ ಸರ್, ಈಗ ಬಂದು ಉಣ್ಣೆ ಕಡಿಸೇನ್ರಿ. ಇದೀಗ 5 ತಿಂಗಳು ಆಗ್ತಾರೆ ನಾಳೆ ಅಮೇಶ್ಗೆ, ಇನ್ನೊಂದು 2-3 ತಿಂಗಳು ಹಿಡಿದ್ಬಿಟ್ರೆ ರೊಕ್ಕ ಆಗುತ್ತೆ. ನೋಡಮ್ಮ ನಾಯಿಗಳನ್ನು ಒಂದು 2-3 ನಾಯಿ ಸಾಕಿರಿಲ್ಲ, ಏನು ನಾಯಿ ಉಪಯೋಗ ಆಗ್ತಾ ಇದ್ದು ನಿಮಗಿಲ್ಲ? ಯಾರು ಒಬ್ಬರನ್ನು ಬರ್ಗೊಡಲ್ರಿ ಸರ್, ರಾತ್ರಿ ಟೈಮ್ ಮಾತ್ರ ಒಬ್ಬರನ್ನ ಬರ್ಗೊಡಲ್ರಿ, ನಾವು ಒಬ್ಬೇಕಿರೋಂದ್ರೆ ಇರ್ತೇನ್ರಿ ಸರ್. ಹೇಗೆ ಇಲ್ಲೆಲ್ಲ ಕಳ್ಳ ಕಾಕರ ಭಯ ಹರ್ಕೊಂಡು ಹೋಗುದು ಅಂತ ಆತರ ಇಲ್ರಿ ಸರ್? ಇಲ್ಲ ಏನು ಹೋಗಲ್ರಿ ಸರ್. ಪೇರು ಅನ್ಕೂಲ ಮಂಗ್ಯಗಳು ಬರ್ತಾವೆ ರಾತ್ರಿ ಎಲ್ಲ ಬಂದು ಅಥವಾ ಪಕ್ಷಿಗಳು ಅದಾವ್ರಿ ಸರ, ನೋವಿಲ್ಲ ಅದಾವ್ರಿ ಸರ. ಈಗ ಏನಂತೆ ಅರ್ತು ಕೊಟ್ಬಿಟ್ಟಿವಲ್ರಿ ತಂತಿಗೆ ಎಲ್ಲ ಕಡೆ. ಏನ್ ಫುಲ್ ಎಲ್ಲ ಪೆನ್ಸಿಂಗ್ ಹಾಕ್ಬಿಟ್ಟಿರಿ? ಹ್ಞೂನ್ರಿ ಸರ್, ಹ್ಞೂನ್ರಿ ಸರ್. ತಂತಿ ಬೇಲಿ ಹಾಕಿದ್ರೆ ದುರ್ಗ ಕತ್ತಿದ್ರಿ, ಇದನ್ನ ಸೋಲಾರ್ ತಂದು ಕುಂದಿರ್ಸ್ಬಿಟ್ರಿ. ಹ್ಞೂನ್ರಿ ಸರ್. ಅಂದ್ರೆ ಶಾರ್ಟ್ ಹೊಡಿತಾವ ಓಡ್? ಹ್ಞೂನ್ರಿ, ಹ್ಞೂನ್ರಿ, ಅಷ್ಟ ಮಾಡಿಬಿಟ್ಟಿವಿ ನೋಡ್ರಿ. ಮುಂದೆ ಏನು ವಿಚಾರತಮ್ಮ ಬಸಮ್ಮ, ಯಾವ ರೀತಿ ಇನ್ನೂ ಅಭಿವೃದ್ಧಿ ಆಗಬೇಕು, ಏನೇನು ಸನ್ಮಾನ ಆಗ್ಯಾವ ನಿಮ್ಗೆ, ಏನೇನು ಎಲ್ಲೆಲ್ಲಿ ಹೋಗಿ ಬಂದಿರ್ತಾವೆ? ಲಿಂಗಸೂರಾಗ ಒಮ್ಮೆ ಮಾಡ್ಯಾರಿ ಸನ್ಮಾನ, ಇಲ್ಲಿ ಮಶಿಕಾಗ ಒಮ್ಮೆ ಮಾಡ್ಯಾರ ನೋಡ್ರಿ ಸರ್. ಮತ್ತು ಒಕ್ಕಲ್ತನದ ಜೊತೆ ಈಗ ಭಾಳಷ್ಟು ಕೆಲಸ ಮಾಡ್ತಾರೆ, ಮನೆಯಲ್ಲೇ ಏನೇನು ಸಾಮಾನು ಮಾಡಿ ಮಾರ್ತಿರ್ತಾರೆ, ರೊಟ್ಟಿ ಮಾಡಿ ಮಾರ್ತಾರೆ, ಚಟ್ನಿ ಪುಡಿ ಮಾಡಿ ಮಾರ್ತಿರ್ತಾರೆ, ಏನೇನೋ ಐಟಮ್ಗಳನ್ನು ಮಾಡಿ ಹೆಣ್ಮಕ್ಳು ಭಾಳಷ್ಟು ಇದು ಮಾಡ್ಕೊಂಡಾರ ಸೌಲಭ್ಯಗಳು. ಇದೇ ರಾಗಡ ಆಗೈತ್ರಿ ಸರ್, ಒಬ್ಬಕ್ಕೆ ಇದಿಷ್ಟು ಇದನ್ನ ಮಾಡ್ಕೊಂಡು ತೂಗ್ಸ್ಕೊಂಡು ಹೋಗ್ಬೇಕಲ್ರಿ ರೊಟ್ಟಿ ಅದನ್ನ, ಯಾವ ನಮ್ ಗುಣಕ್ಕ ರೊಟ್ಟಿ ಮಾಡ್ಕೊಂಡಾಗಲ್ರಿ ಸರ್. ಇವತ್ತು ಒಗ್ಗರಣೆ ಹಾಕಿದ್ದೀನಿ ರೀ, ಅನ್ನ ಮಾಡ್ಕೊಂಡು ಬಂದೀನಿ ರೀ, ಮುಂಜಾನೆ ಬಂದು ನಾವು ಎಂಡಿದ್ಬೇಕು ಇಲ್ಲಿ ಅಂತಂದ ಮಾರೋದಾಗತ್ರಿ ಸರ್. ನಾವು ಅಂದ್ರೆ ಮುಂದೆ ಯಾವ ರೀತಿ ಇನ್ನು ಏನತ್ತಮ್ಮ ವಿಚಾರ, ಯಾವ ರೀತಿ ಇನ್ನು ಯಾವ ಶೇಷ ಕುಂತ್ರ ಕೊಟ್ರಂದ್ರೆ ಮತ್ತೆ ಏನಿಸ್ ಕುಂದಿರ್ಸ್ತನ್ರಿ ಸರ್ ಹಾಗೆ ಓದೋದಲ್ಲ. ನೋಡಮ್ಮ, ಆಕಾಶವಾಣಿಯಲ್ಲಿ ನೀವು ಮಾತಾಡಿದಂಥ ಅನುಭವಗಳನ್ನು ಪ್ರಸಾರ ಮಾಡ್ತೀವಿ ನಾವು ಆಕಾಶವಾಣಿಯವರು. ಸಸಿಗಳು ನಿಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಬೇರೆ ಬೇರೆ ಕೇಂದ್ರಗಳಲ್ಲಿ ಸಿಗ್ತಿರ್ತವೆ, ಅಲ್ಲಿ ವಿಚಾರ ಮಾಡಿ ಏನೇನು ಅದಾವ ತೋಟಗಾರಿಕೆ ಇಲಾಖೆಯಿಂದ ಏನೇನು ಸೌಲಭ್ಯ ಅದಾವ ಕೇಳಿರಿ, ಎಲ್ಲ ಹೇಳ್ತಾರೆ. ಅಲ್ಲಿ ಹೋಗಿ ನೀವು ವ್ಯವಸ್ಥೆಗಳನ್ನು ಸಂಘದವ್ರು ಬಂದು ಕಳಿಸಿ, ನಾಲ್ಕು ಮಂದಿ ಬಂದು ಅದನ್ನು ಸೇಸಿ ಕುಂದಿರ್ಸಿ ಹೋಗ್ಯಾರ ಅವ್ರು. ಈಗ ಅವರು ನಾವು ಬಂದಂಗಲ್ಲ ತಂದು ಏನು ತಗೊಂಡಿಲ್ಲ ರೀ, ನಾಲ್ಕು ಮಂದಿ ಬಂದು ಕುಂದಿರ್ಸಿ ಹೋಗ್ಯಾರ ರೀ. ಹ್ಞೂನ್ರಿ ಸರ. ಏನೇನು ಗಿಡ ಹೊಲ ಸುತ್ತಾರ್ದು, ಏನೇನು ಗಿಡ ಹಚ್ಚಿರಿ? ತೆಂಗಿನ ಗಿಡ ಅದಾವ್ರಿ, ಕರಿಬೇದ ಗಿಡ ಅದಾವ್ರಿ, ನೀರ್ಲಿ ಗಿಡ ಅದಾವ್ರಿ, ನಿಂಬೆ ಗಿಡ ಅದಾವ್ರಿ, ಒಷ್ಟು ಥರ ಅದಾವ್ರಿ, ಗಜಲಿಂಬಿ ಗಿಡ ಅದಾವ್ರಿ, ಮಾನಿ ಅದಾವ್ರಿ. ಹ್ಞೂನ್ರಿ, ಹಂಜರ್ದು ಹತ್ತಿ ಐತ್ರಿ. ಒಟ್ಟಾರೆ ನೋಡಮ್ಮ, ಭಾಳ ಕಷ್ಟಪಟ್ಟು ತೋಟ ಮಾಡ್ಕೊಂಡು ಹಣ್ಣಿನ ಬೆಳೆ ಮಾಡ್ತಾ ಇದ್ದೀರಿ. ಹಣ್ಣಿನ ಬೆಳೆ ಖಂಡಿತ ನಿಮ್ಮ ಪೇರು ನೋಡಿಬಿಟ್ರೆ ನಮಗೆ ಖುಷಿ ಆಗ್ತದೆ, ಒಳ್ಳೆ ರೀತಿಯಿಂದ ಬೆಳೆದದ. ಆದ್ರೆ ಪೇರು ಏನದಲ್ಲ, ಇದು ಕಾಯಿ ಆಗ್ತದೆ, ಚೆನ್ನಾಗಿ ಕಾಯಾಗೂ ಒಳ್ಳೆ ರೀತಿಯಿಂದ ಕಾಯಿ ಆಗ್ತಾಯಿದೆ. ನೀವು ಹೇಳಿದಂಗೆ ಈಗ ವಾರ 4,000 3,000 ಬರ್ತಾ ಇದೆ ನಿಮಗೆ, ತಿಂಗಳಿಗೆ ಸುಮಾರು ಒಂದು 15,000 ರೂಪಾಯಿ ಆಯ್ತು, ಸತತವಾಗಿ ಬರ್ತಾ ಇರ್ತದ. ಹೋಗಿ ಏನು ದುಡಿಯೋದ್ರಿ ಸರ, ನಮ್ಮ ನಾವು ಮಾಡ್ಕೊಂಡು ಹೋಗ್ಬೇಕಂತ. ಆಗಲಮ್ಮ, ಒಳ್ಳೇದಾಗಲಿ, ನಿಮ್ಮ ಪೇರು ಇನ್ನೂ ಉತ್ತಮ ರೀತಿಯಿಂದ ಬೆಳೆ ಬರಲಿ, ಒಳ್ಳೆ ಹಣ್ಣು ಬಂದು ಓಡಿಸಂತೀರಿ ಅಲ್ಲಿ ಓಡಿಸ್ತೀರಿ ಸರ್. ತೋಟಗಾರಿಕೆ ತಜ್ಞರನ್ನು ಕೇಳಿ ಆ ರೀತಿ ವ್ಯವಸ್ಥೆ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೆಯ ಲಾಭ ಬರ್ತದೆ. ಒಳ್ಳೇದಾಗಲಮ್ಮ, ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ರೀ ಸರ್, ಧನ್ಯವಾದಗಳು. ಇದುವರೆಗೆ ಮಸ್ಕಿ ತಾಲೂಕು ಅಂಕುಶದೊಟ್ಟಿ ಗ್ರಾಮದ ಕೃಷಿಕರಾದ ಬಸಮ್ಮ ಮತ್ತು ಬಸವರಾಜ್ ಅವರ ಪೇರಳೆ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮೊದಲಿಗೆ ಹವಾಮಾನ ವರದಿ. ಹವಾಮಾನ ಮುನ್ಸೂಚನೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 3 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು 1-2 ದಿನ ಹಗುರು ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 15ರಂದು ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 94% ಹಾಗೂ ಕನಿಷ್ಠ ಆರ್ದ್ರತೆಯು 84% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ 3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇದು ಹವಾಮಾನ ವರದಿ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಸಾಮಾನ್ಯವಾಗಿ ಮಣ್ಣಿನಲ್ಲಿ ತೇವಾಂಶ ಸಂರಕ್ಷಣೆ ಮಾಡಲು ಅಂತರ್ಬೇಸಾಯ, ಮಲ್ಟಿಂಗ್ ಮತ್ತು ಕೈಕಳೆ ಮಾಡುವುದರಿಂದ ತೇವಾಂಶ ಸಂರಕ್ಷಣೆ ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಿಸಬಹುದು. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರ ಕೈಗೊಳ್ಳುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಯಬಹುದು. ಹಸಿ ಮಳೆ ಆದೊಡನೆ ಮುಂಗಾರು ಬೆಳೆಗಳಾದ ಗೋವಿನ ಜೋಳ, ಬಿಟಿ ಹತ್ತಿ, ತೊಗರೆ, ಸಜ್ಜೆ, ಎಳ್ಳು ಹಾಗೂ ಶೇಂಗಾ ಬಿತ್ತನೆಯನ್ನು ಆದ್ಯತೆಯ ಮೇರೆಗೆ ಮಾಡಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕುಮಡಿಗಳನ್ನು ತಯಾರಿಸಿಕೊಳ್ಳಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಹೊಲದಲ್ಲಿ ಬದು ಮತ್ತು ನೀರು ತಡೆ ಹಿಡುವ ಒಡ್ಡುಗಳ ರಿಪೇರಿ ಕೆಲಸವನ್ನು ಕೈಗೊಳ್ಳಬೇಕು. ಇನ್ನು ಹತ್ತಿ ಬಿತ್ತನೆ ಮಾಡುವ ರೈತ ಬಾಂಧವರು, ಹತ್ತಿ ಬಿತ್ತನೆಗೆ ಸೂಕ್ತ ತಳಿಗಳು ECH1155, ECH1155, RCH8864, ರಾಶಿ ಮಾಗ್ನ, ರಾಶಿ NEO, ACH199, KCH111, KCH9292, ಲಕ್ಷ್ಮಿ ಗೋಲ್ಡ್, XE4S, US 7667, MRC 7383 ಮತ್ತು MRC 7347 ಆಗಿರುತ್ತವೆ. ರಾಸಾಯನಿಕ ಗೊಬ್ಬರವನ್ನು 40-20-20 ಕಿಲೋಗ್ರಾಂ, ಸಾರಜನಕ, ರಂಜಕ ಮತ್ತು ಪೊಟಾಷ್ ಪ್ರತಿ ಎಕರೆಯಂತೆ ನೀಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿ ಮೆಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿ ಮೆಥಲಿನ್ 38.7 CS ಕಳೆನಾಶಕಗಳನ್ನು 300 ಲೀಟರ್ ಪ್ರತಿ ಎಕರೆ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಫೋನಿಲ್ 5% SCN 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಇನ್ನು ಶೇಂಗಾ ಬಿತ್ತನೆ ಮಾಡುವ ರೈತ ಬಾಂಧವರು ತಳಿಗಳು TGL, PS3, ಅಜಯ, ಕದರಿ 9 ಉಪಯೋಗ ಮಾಡಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ತೊಗರಿ ಬಿತ್ತನೆ ಮಾಡುವ ರೈತ ಬಾಂಧವರು ತೊಗರಿ ಬಿತ್ತನೆಗೆ ಭೂಮಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಬಿತ್ತನೆಗೆ ಬೇಕಾಗುವ ಸೂಕ್ತವಾದ ತಳಿಗಳು TS3R, GRG811, BSMR736 ಆಗಿರುತ್ತದೆ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಸೂರ್ಯಕಾಂತಿಯಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1 8 M 8 7 ತಳಿಯನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾ ಕ್ಲೋಫೀಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆ ಮಾಡಬೇಕು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಬಳಸಬೇಕು. ಇನ್ನು ಹೆಸರು ಬಿತ್ತುವ ರೈತ ಬಾಂಧವರು ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದುಗೆ ಬೆಳೆಗೆ ಬೂದಿ ರೋಗ ಕಂಡುಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಕೊನೊಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮೋಥೊಯೇಟ್ 30 EC ಅಥವಾ ಮಿಲಿಲೀಟರ್ ಮೈನೋಕ್ರೋಟೋಫಾಸ್ 36 SL ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ ಅಬ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ ಅಬ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ಈಗ ಕೇಳಿ ಪೇಟೆ ಧಾರಣೆ. ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ ಮೊದಲಿಗೆ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಸ್ಥಳೀಯ ಕನಿಷ್ಠ 3,236 ರೂಪಾಯಿಗಳಿಂದ ಗರಿಷ್ಠ 4,141 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 3,707 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,521 ರೂಪಾಯಿಗಳಿಂದ 1,780 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 5,305 ರೂಪಾಯಿಗಳು. ತೊಗರಿ ಕೆಂಪು 4,000 ರೂಪಾಯಿಗಳಿಂದ 6,685 ರೂಪಾಯಿಗಳು. ಇದು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಇನ್ನು ಲಿಂಗಸೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಇತರ ಕನಿಷ್ಠ 2,200 ರೂಪಾಯಿಗಳಿಂದ 2,400 ರೂಪಾಯಿಗಳು. ತೊಗರಿ 3,300 ರೂಪಾಯಿಗಳಿಂದ 6,400 ರೂಪಾಯಿಗಳು. ಇದುವರೆಗೆ ರಾಯಚೂರು ಹಾಗೂ ಮಾರುಕಟ್ಟೆ ಲಿಂಗಸೂರಿನ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಕೃಷಿ ರಂಗದಲ್ಲಿ ಈಗ ಕೇಳಿ ರಾಯಚೂರಿನ ನರಸಿಂಹಲು ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು. ಇನ್ನು ಪಕ್ಕವಾದದಲ್ಲಿ ಡೋಲಕ್ ಮಾರ್ಯಪ್ಪ, ಎಕ್ಲಾಸ್ಪುರ್ ಹಾರ್ಮೋನಿಯಂ ನರಸಿಂಗಪ್ಪ, ತಬಲಾ ಶಿವಪ್ಪ, ವೀರೇಶ್ ಮತ್ತು ನರಸಿಂಗ ಮಲ್ಕಾರಿ. ಮಾಡೋ ನೀ ಶಿವ ಧ್ಯಾನ. Thank you.